ವಿಧಾನಸಭೆಯಲ್ಲಿಂದು ವಕ್ಫ್ ನೋಟಿಸ್ ಕುರಿತಂತೆ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ, ಪ್ರತಿಪಕ್ಷಗಳಿಂದ ಸಭಾತ್ಯಾಗ. ರಾಜ್ಯದಲ್ಲಿ 16,644 ಗ್ರಾಮಗಳು ಪೋಡಿ ಮುಕ್ತ, ಸಚಿವ ಕೃಷ್ಣ ಭೈರೇಗೌಡ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ, ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ. ಕಾರ್ಯಕ್ರಮ ಹಸಿರು ಸಿರಿ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಬಾನುಲಿ ಸರಣಿ ಹಸಿರು ಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಪ್ರಸಾರವಾದಂತಹ ಹಸಿರು ಸಿರಿ ಕಾರ್ಯಕ್ರಮದ ಅಂತಿಮ ಕಂತು ಇಂದು ಪ್ರಸಾರವಾಗ್ತಾ ಇದೆ. ಇಂದು ಕೇಳೋಣ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ. ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಯಂತ್ರೋಪಕರಣಗಳು ಇಲ್ಲದೆ ನಾವು ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಟ್ಟಕ್ಕೆ ತಲುಪಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಬಹಳ ವಿರಳವಾಗಿ ಇರತಕ್ಕಂಥದ್ದು, ಅದರ ಜೊತೆಗೆ ಕೃಷಿ ಕಾರ್ಮಿಕರ ಬೇಡಿಕೆಯೂ ಕೂಡ ಹೆಚ್ಚಾಗಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೃಷಿ ಅನ್ನುವಂಥದ್ದು ದುಬಾರಿ ಆಗ್ತಾ ಇದೆ. ಈ ದುಬಾರಿಯಾಗಿರ್ತಕ್ಕಂತಹ ಕೃಷಿಯನ್ನ ನಾವು ಸುಲಭವಾಗಿ ಮಾಡಬೇಕು ಅಂತ ಹೇಳಿದ್ರೆ, ಹೆಚ್ಚು ಖರ್ಚು ಮಾಡದೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಅನಿವಾರ್ಯವಾಗಿ ಯಂತ್ರೋಪಕರಣಗಳಿಗೆ ನಾವು ಅವುಗಳ ಬಳಕೆಯನ್ನ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೃಷಿ ದುಬಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಅನೇಕ ಜನ ಇವತ್ತು ಕೃಷಿಯನ್ನ ಬಿಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಕೃಷಿ ಯಂತ್ರೋಪಕರಣಗಳ ಮಹತ್ವ ಏನು, ಎಲ್ಲೆಲ್ಲಿ ನಾವು ಇದರ ಬಳಕೆಯನ್ನ ಮಾಡಬಹುದು, ಕೃಷಿಯಲ್ಲಿ ಬಳಕೆಯನ್ನ ಮಾಡಲಿಕ್ಕೆ ಯಾವೆಲ್ಲ ಯಂತ್ರೋಪಕರಣಗಳು ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನ ಬಳಸುವುದರ ಮಹತ್ವ ಏನು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ನೋಡಿ, ಈಗ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕೃಷಿ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ. ಯಾವುದೇ ಒಂದು ಕೃಷಿಯನ್ನ ನಾವು ಲಾಭದಾಯಕಗೊಳಿಸಬೇಕು ಅಂತಂದ್ರೆ ಕೃಷಿಯಲ್ಲಿ ಏನೇನು ನಾವು ಪರಿಕರಗಳನ್ನು ಉಪಯೋಗಿಸ್ತೇವೆ ಅದರ ಒಂದು ಖರ್ಚನ್ನು ಕಡಿಮೆ ಮಾಡಬೇಕು. ಖರ್ಚನ್ನು ಕಡಿಮೆ ಮಾಡಬೇಕು ಅಂದಾಗ ನಾವು ಕೂಲಿ ಆಳುಗಳನ್ನು ನಂಬಿಕೊಂಡೇ ನಾವು ಈಗ ಒಂದು ಸಾಂಪ್ರದಾಯಿಕ ಕೃಷಿಯನ್ನು ಮಾಡೋದು ಬಹಳ ಕಷ್ಟ. ಏಕೆಂದರೆ ಕೂಲಿ ದುಬಾರಿ ಆಗಿದೆ, ಕೆಲಸಗಾರರ ಸಮರ್ಥತೆ ಇಲ್ಲ, ದುಡಿಮೆ ಮತ್ತು ಅವಧಿಗಳು ತೀರಾ ಕುಸಿತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಬೆಳೆ ನಿರ್ವಹಣೆಯನ್ನು ಮಾಡಲು ಬಹಳ ಕಷ್ಟ. ಸೊ ಹೀಗಾಗಿ ಬೇಸಾಯ ಖರ್ಚು ಕೈಮೀರುತ್ತಿದೆ, ರೈತರಿಗೆ ತೃಪ್ತಿಕರವಾದ ಒಂದು ಆದಾಯ ಸಿಗುತ್ತಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಂತ್ರೀಕರಣ ಕೃಷಿಯೊಂದೇ ನಮಗೆ ಉಳಿದಿರುವ ದಾರಿ. ಸಕಾಲದಲ್ಲಿ ಭೂಮಿಯನ್ನು ಸಿದ್ಧಗೊಳಿಸಲು, ಬಿತ್ತನೆ ಮಾಡಲು, ಗೊಬ್ಬರ ಮಣ್ಣನ್ನು ಒದಗಿಸಲು, ನಾಟಿ ಮಾಡಲು, ಕಳೆ ಕೀಳೋಕ್ಕೆ ಮತ್ತು ಕೊಯ್ಲು ಮಾಡಲಿಕ್ಕೆ ಒಕ್ಕಣೆ ಮಾಡಲಿಕ್ಕೆ ಮುಂತಾದ ಎಲ್ಲ ಕೃಷಿ ಚಟುವಟಿಕೆಗಳು ಸಹ ನಾವು ಯಂತ್ರೋಪಕರಣಗಳನ್ನು ಬಳಸುವುದು ಸಾಮಾನ್ಯ ಆಗಿದೆ. ಅವುಗಳಲ್ಲಿ ಬಳಕೆಯಿಂದ ಕೃಷಿ ಕೆಲಸಗಳನ್ನು ನಾವು ಬಹಳ ಬೇಗ ಸಾಗಿಸಬಹುದು, ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬಹುದು. ಮತ್ತು ಅದೇ ರೀತಿ ಯಾಂತ್ರಿಕ ಕೃಷಿಯಿಂದ ಹಲವಾರು ಅನುಕೂಲಗಳನ್ನು ನಾವು ಪಡ್ಕೊಂಡು ಕೃಷಿಯನ್ನು ನಾವು ಲಾಭದಾಯಕಗೊಳಿಸಬಹುದು. ಸೊ ವಿದ್ಯಾವಂತ ಯುವಕ ಯುವತಿಯರು ಸಹ ಈ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹೆಚ್ಚಾಗ್ತಾ ಇದ್ದಾರೆ. ಅವರು ಸಹ ಕೃಷಿಯನ್ನು ಉದ್ದಿಮೆಯಾಗಿ ಕೈಗೊಳ್ಳುವಲ್ಲಿ ಯಾಂತ್ರೀಕರಣ ಕೃಷಿ ಬಹಳ ಲಾಭದಾಯಕ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ತಗೊಳ್ಳಿ, ನಿರುದ್ಯೋಗ ನಿವಾರಣೆಗೆ ಕೃಷಿಯಲ್ಲಿ ಇತರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಸದುಪಯೋಗಿಸಿಕೊಳ್ಳಲು ಸಹ ಯಾಂತ್ರಿಕ ಕೃಷಿ ಸಹಾಯಕವಾಗಿದೆ. ಕೃಷಿ ಉಪಕರಣಗಳನ್ನು ಉತ್ಪಾದನೆಗೆ ಬಳಸೋದ್ರಿಂದ ನಾವು ಕೃಷಿಯ ಉತ್ಪಾದನೆ ಹೆಚ್ಚಿಸಿಕೊಳ್ಳಬಹುದು, ಸಮಯದ ಉಳಿತಾಯ ಮಾಡಿಕೊಳ್ಬಹುದು, ದುಡಿಮೆಯಲ್ಲಿ ಜಾನುವಾರುಗಳನ್ನು ಬಳಸೋದನ್ನು ಸಹ ನಾವು ಕಡಿಮೆ ಮಾಡಿಕೊಂಡು ಕೃಷಿಯ ಒಂದು ಲಾಭವನ್ನು ಹೆಚ್ಚಿಸಿಕೊಳ್ಳಿಸಬಹುದು. ಯಾವುದೇ ಯಂತ್ರಗಳಾಗಲಿ ಅವುಗಳ ಬಳಕೆಯನ್ನು ಮಾಡಬೇಕು ಅಂತ ಹೇಳಿದರೆ ನಮಗೆ ಶಕ್ತಿಯ ಮೂಲಗಳು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವ ಯಾವ ಶಕ್ತಿಯ ಮೂಲಗಳನ್ನು ಕೃಷಿಯಲ್ಲಿ ಬಳಕೆ ಮಾಡಲಾಗುತ್ತೆ? ಸಾಂಪ್ರದಾಯಿಕವಾಗಿ ನಾವು ಕೃಷಿಯನ್ನು ಮೊದಲು ಮಾಡ್ತಾ ಇದ್ವಿ. ಆಗ ಏನ್ ಮಾಡ್ತಿದ್ವಿ, ಮಾನವ ಶಕ್ತಿಯಿಂದ ಮಾನವ ತಾನೇ ಕೆಲಸಗಳನ್ನು, ಗಂಡಸರು ಆಗ್ಬೋದು, ಮಹಿಳೆಯರಾಗ್ಬೋದು, ಮಕ್ಕಳು, ಪ್ರತಿ ಇಡೀ ಕುಟುಂಬ ಸಹ ನಾವು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಮಾನವ ಮೂಲ ಬಹಳ ಮುಖ್ಯವಾದ ಒಂದು ಶಕ್ತಿ ಮೂಲ ಆಗಿತ್ತು. ಅದರ ನಂತರ ಬಂದ್ಬಿಟ್ಟು ದುಡಿಲಿಕ್ಕೆ ಅಂತಂದ್ಬಿಟ್ಟು ಕೆಲವು ಪ್ರಾಣಿಗಳನ್ನು ಬಳಸ್ಕೊಂಡ್ವಿ. ಎತ್ತು, ಎಮ್ಮೆ, ಒಂಟೆ, ಕುದುರೆ, ಕತ್ತೆಗಳು, ಹೆಸರು ಕತ್ತೆ, ಇಂತಹ ಒಂದು ಸಾಕಷ್ಟು ಪ್ರಾಣಿಗಳನ್ನು ಸಹ ನಾವು ಕೃಷಿಯಲ್ಲಿ ಇತ್ತೀಚೆಗೆ ಬಳಸಿಕೊಳ್ಳೋದನ್ನು ಕಾಣ್ತಾ ಇದ್ದೇವೆ. ಆನಂತರ ನಾವು ಕೃಷಿ ಬಹಳ ಮುಖ್ಯವಾಗಿ ಟ್ರ್ಯಾಕ್ಟರ್ಗಳನ್ನು ಬಹಳ ಮುಖ್ಯವಾಗಿ ಬಳಸ್ತಾ ಇದ್ದೇವೆ, ಪವರ್ ಟಿಲ್ಲರ್ಗಳನ್ನು ಬಳಸ್ತಾ ಇದ್ದೇವೆ. ಅದೇ ರೀತಿ ಸೆಲ್ಫ್ ಪ್ರೊಫೈಲಿಂಗ್ ಕಂಬೈನ್ ಹಾರ್ವೆಸ್ಟರ್ಸ್ ಇದ್ದಾವೆ, ಸ್ವಯಂ ಪ್ರೇರಿತ ತಿರುಗುವ ಯಂತ್ರಗಳಿದ್ದಾವೆ. ಈ ರೀತಿಯಾಗಿ ನಾನಾ ಕೃಷಿಯಲ್ಲಿ ನಾವು ಯಂತ್ರಗಳ ಒಂದು ಶಕ್ತಿಯನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. ಈಗ ಮಾನವ ಮೂಲ ಅಂತ ತಿಳ್ಕೊಂಡಾಗ ಇದು ಬಹಳ ಮೊದಲಿಗೆ ನಾವು ಬಳಸ್ತಾ ಇದ್ದಂತ ಒಂದು ಮೂಲ. ಇದರಲ್ಲಿ ಸುಮಾರು 1 HP ಆರ್ಸ್ ಪವರ್ ಅಷ್ಟು ಒಬ್ಬ ಮನುಷ್ಯ ಸರಾಸರಿ ಪವರ್ ಅನ್ನ ಅಥವಾ ಶಕ್ತಿಯನ್ನ ಪಡ್ಕೋಬಹುದು. ಸೊ ಕೃಷಿ ಕೆಲಸವನ್ನು ಪ್ರಾಣಿಗಳನ್ನು ಸಹ ನಾವು ಬೆಳೆಸ್ತೇವೆ. ಅಲ್ಲಿ 1 pair of bullock ಅಂದ್ರೆ 1 ಎತ್ತಿನಿಂದ ನಾವು 1 HP ಶಕ್ತಿಯನ್ನ ಬಳಕೆ ಮಾಡಬಹುದು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಸಾಕಷ್ಟು ಟ್ರ್ಯಾಕ್ಟರ್ಗಳನ್ನು ಬಳಸ್ತಾ ಇದ್ದೇವೆ. ಅದರಲ್ಲಿ ಅತಿ ಸಣ್ಣ ಟ್ರ್ಯಾಕ್ಟರ್ಗಳಾಗಬಹುದು, ದೊಡ್ಡ ಟ್ರ್ಯಾಕ್ಟರ್ಗಳಾಗಬಹುದು, 20 HP ಆಗ್ಬೋದು, ಅದೇ ರೀತಿ 25 HP, 35 HP, 60 HP, ಈ ರೀತಿ ಸಾಕಷ್ಟು ಶಕ್ತಿಯ ಮೂಲಗಳನ್ನು ನಾವು ಒಂದು ಕೃಷಿಯಲ್ಲಿ ಬಳಸ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಈಗ ಸಾಕಷ್ಟು ಡೀಸೆಲ್ ಆಗ್ಬೋದು ಮತ್ತೆ ಪೆಟ್ರೋಲ್ ಆಗ್ಬೋದು, ಸೀಮೆ ಎಣ್ಣೆ ಯಂತ್ರಗಳನ್ನು ನಾವು ಬಳಸ್ತಾ ಇದ್ದೇವೆ ಕೃಷಿಯಲ್ಲಿ. ಅದೇ ರೀತಿ ನಾವು ಸಾಕಷ್ಟು ನೀರನ್ನ ನಾವು ಒಂದು ಬೆಳೆಗೆ ಬೆಳೆಸಬೇಕಾದಾಗ ಯಂತ್ರಗಳನ್ನು ಸಹ ನಾವು ಬೆಳೆಸ್ತೇವೆ. ಅಲ್ಲಿ ಬಹಳ ಮುಖ್ಯವಾಗಿ ನಾವು ಬಳಸುವಂತಹ ಒಂದು ಪಂಪ್ಗಳನ್ನ, ವಿದ್ಯುತ್ ಪಂಪ್ಗಳನ್ನಾಗ್ಬೋದು ಅಥವಾ ಡೀಸೆಲ್ ಪಂಪ್ಗಳನ್ನು ಸಹ, ಅದೇ ರೀತಿ ಸೀಮೆಎಣ್ಣೆ ಪಂಪ್ಗಳನ್ನು ಸಹ ನಾವು ಬಳಸ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ನಾನಾ ರೀತಿಯ ಶಕ್ತಿಯ ಮೂಲಗಳನ್ನು ನಾವು ಬಳಸ್ತಾ ಇದ್ದೇವೆ. ಇತ್ತೀಚೆಗೆ ನಾವು ನೋಡಬಹುದು ಸೋಲಾರ್ ಶಕ್ತಿಯನ್ನು ಸಹ ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ಪವನ ಶಕ್ತಿ ಅದನ್ನು ಸಹ ನಾವು ಬಳಸ್ತಾ ಇದ್ದೇವೆ. ಈಗ ಆವಿಷ್ಕಾರಗಳು ಆದಾಗೆಲ್ಲ ನಾವು ಶಕ್ತಿಯ ಮೂಲಗಳನ್ನು ಹೆಚ್ಚೆಚ್ಚು ಕೃಷಿಯಲ್ಲಿ ನಾವು ಬಳಸ್ಕೊಳ್ಳೋದನ್ನು ನಾವು ನೋಡಬಹುದು. ಈ ಯಾಂತ್ರೀಕರಣದಿಂದ ಏನೆಲ್ಲ ಲಾಭ ಸಿಗುತ್ತೆ? ಯಾಂತ್ರೀಕರಣದಿಂದ ಬಹಳಷ್ಟು ಲಾಭ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡೋದಾದ್ರೆ ಕೃಷಿ ಕೆಲಸಗಳನ್ನು ಕೂಲಿಯಾಳುಗಳ ಕೊರತೆ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಯಂತ್ರಗಳನ್ನು ಬಳಸಿಕೊಂಡು ಕೆಲಸಗಾರರ ಅಭಾವವನ್ನು ನಾವು ನಿರ್ಸ್ಕೋಬಹುದು ಮತ್ತು ಕೂಲಿ ವೆಚ್ಚವನ್ನು ಸಹ ದುಬಾರಿ ಇರುವಂತಹ ಸಂದರ್ಭದಲ್ಲಿ ಕೂಲಿ ವೆಚ್ಚ ಕಡಿಮೆ ಮಾಡಿಕೊಂಡು ಅಂದ್ರೆ ನಾವು ಏನು ಬೆಳೆ ಉತ್ಪಾದನೆಗೆ ನಾವು ಕೊಡ್ತೇವೆ ಒಂದು ಶಕ್ತಿಯನ್ನ, ಅದನ್ನು ಕಡಿಮೆ ಮಾಡೋದ್ರಿಂದ ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ನಾವು ಕಡಿಮೆ ಮಾಡ್ಕೊಡ್ಬಹುದು. ಈ ಕಾರಣದಿಂದ ಆರ್ಥಿಕವಾಗಿ ಶಕ್ತಿವಂತ ರೈತನು ಸಹ ಯಂತ್ರೋಪಕರಣಗಳನ್ನು ಬಳಸ್ಕೋಬಹುದು. ಅದೇ ರೀತಿ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳನ್ನು ಸಹ ಬಿತ್ತನೆ ಮಾಡೋದಾಗಬಹುದು, ನಾಟಿ ಸಮಯದಲ್ಲಾಗಬಹುದು, ಕೊಯ್ಲು ಮತ್ತು ಒಕ್ಕಣೆ ಮಾಡಲಿಕ್ಕಾಗಬಹುದು, ಈ ಎಲ್ಲಾ ಒಂದು ಕೆಲಸಗಳಿಗೂ ಸಹ ನಾವು ಕೃಷಿಯಲ್ಲಿ ಯಂತ್ರೋಪಕರಣ ಬಳಸಬಹುದು. ಎರಡನೇದಾಗಿ ಯಂತ್ರಗಳ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ನಾವು ಮಾಡಿದಾಗ ಸಾಕಷ್ಟು ನಮಗೆ ಅನುಕೂಲಗಳಿದ್ದಾವೆ. ಅದರಲ್ಲಿ ಯಂತ್ರಗಳ ಮೂಲಕ ಕೆಲಸ ಬೇಗ ಮಾಡ್ಕೋಬಹುದು, ಸಕಾಲಕ್ಕೆ ನಾವು ಮಾಡಬಹುದು, ಅದು ಬಹಳ ಮುಖ್ಯವಾಗಿ. ಈಗ ನೋಡಿ ಬಿತ್ತನೆ ಅಂತಂದ್ರೆ ಬಿತ್ತನೆ ಈಗ ಭರಣಿ ಮಳೆ ಬಂತು, ಎಲ್ಲ ಭೂಮಿಯನ್ನು ಅದಗೊಳಿಸಬೇಕು. ಆಗ ನಾವು ಕೂಲಿ ಆಳುಗಳನ್ನಾಗಬಹುದು ಅಥವಾ ಎತ್ತುಗಳನ್ನು ನಾವು ಇದು ಮಾಡಿಕೊಂಡಾಗ ನಮ್ಮ ಕೃಷಿ ಚಟುವಟಿಕೆ ಬಹಳ ನಿಧಾನ ಆಗ್ತದೆ ಅಥವಾ ಕುಂಠಿತ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಒಂದು ಟ್ರ್ಯಾಕ್ಟರ್ ಆಗ್ಬೋದು ಅಥವಾ ಪವರ್ ಟಿಲ್ಲರ್ ಅನ್ನು ಬಳಸ್ಕೊಂಡಾಗ ನಾವು ಸಾಕಷ್ಟು ಸಮಯಕ್ಕೆ ಸರಿಯಾಗಿ ನಾವು ಕೃಷಿಯನ್ನು ನಾವು ಮಾಡ್ಕೋಬಹುದು. ಅದೇ ರೀತಿ ಲಾಭವನ್ನು ಸಹ ನಾವು ಗಳಿಸ್ಕೋಬಹುದು. ಹಾಗೇನೆ ಈ ಯಾಂತ್ರೀಕೃತ ಬೇಸಾಯಕ್ಕೆ ಅಗತ್ಯ ಇರತಕ್ಕಂತಹ ಅಂಶಗಳು ಏನು ಅಂತೀರಿ? ನೋಡಿ, ಯಾಂತ್ರೀಕೃತ ಕೃಷಿಗೆ ಸಾಕಷ್ಟು ನಾವು ಅಂಶಗಳನ್ನು ಗಮನಿಸಬೇಕಾಗ್ತದೆ. ಈಗ ನಾವು ಬೇರೆ ದೇಶದಲ್ಲಿ, ಬೇರೆ ದೇಶ ಅಂದರೆ ಅಮೇರಿಕಾ ಆಗ್ಬೋದು ಅಥವಾ ನಮ್ಮ ಕೆನಡಾ ಆಗ್ಬೋದು, ಇಲ್ಲಿ ಒಂದು ಇಳುವರಿ ಏನಿದೆ ಇದು ಹೆಚ್ಚಿಗೆ ಇದೆ. ಅಂದ್ರೆ 100 ಎಕರೆ 50 ಎಕರೆ ಒಬ್ಬ ಸಣ್ಣ ರೈತರು ಅಂತಂದ್ರೆ 100 ಎಕರೆ ಇರ್ತದೆ. ಅಲ್ಲಿ ನಮ್ಮಲ್ಲಿ ಇಳುವರಿ ಏನಾಗ್ತಿದೆ ಇವತ್ತು ಪ್ರತಿ ವರ್ಷನೂ ಸಹ ಚಿಕ್ಕದಾಗ್ತಾ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಕೃಷಿ ಯಂತ್ರೋಪಕರಣಗಳನ್ನ ಬಳಸಬೇಕು ಅಂತಂದಾಗ ನಮ್ಮ ಭೂಮಿ ಬಹಳ ಚಿಕ್ಕದಾಗಿರ್ತದೆ. ಅಲ್ಲಿ ನಾವು ಯಂತ್ರಗಳನ್ನ ಆಗ್ಬೋದು, ಟ್ರಾಕ್ಟರ್ನ ಆಗ್ಬೋದು, ಅಥವಾ ಪವರ್ ಟಿಲ್ಲರ್ನ ಆಗ್ಬೋದು ಬಳಸೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಏನಿರ್ತದೆ ಅದನ್ನ ಮಾಡ್ಬೋದು, ಅಥವಾ ಎಲ್ಲ ರೈತರನ್ನು ಸೇರಿಕೊಂಡು ಬಂದು ಮಾಡೋದ್ರಿಂದ ಒಂದೇ ಬೆಳೆ ಬೆಳೆ ಬೆಳೆಯೋದಾಗ್ಬೋದು. ಅಂತ ಒಂದು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಅನುಕೂಲಗಳಾಗ್ಬೋದು. ಈಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಳುವರಿ ಬಂದ್ಬಿಟ್ಟು ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಾವು ಕೃಷಿ ಯಂತ್ರಗಳನ್ನ ಆ ಒಂದು ಹೊಲಕ್ಕೆ ಅಥವಾ ಗದ್ದೆಗೆ ಅಥವಾ ಒಂದು ತೋಟಕ್ಕೆ ಆಗುವಂತ ಒಂದು ಸಣ್ಣ ಸಣ್ಣ ಉಪಕರಣಗಳನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಎಲ್ಲಿ ಸಣ್ಣ ಹಿಡುವಳಿ ಇರುತ್ತೋ ಅಲ್ಲಿ ನಾವು ಈ ಸಹಕಾರಿ ಬೇಸಾಯ ಪದ್ಧತಿಯನ್ನ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಹಾಗೇನೆ ಈ ಸಣ್ಣ ಸಣ್ಣ ಹಿಡುವಳಿಗಳು ಏನಿದ್ದಾವೋ ಅವಕ್ಕೆ ಪೂರಕವಾದಂತಹ ಯಂತ್ರಗಳನ್ನ ನಾವು ಬಳಕೆಯನ್ನ ಮಾಡಿಕೊಂಡು ಕೂಡ ಕೃಷಿಯನ್ನ ಯಂತ್ರಗಳನ್ನ ಅವಲಂಬಿಸಿ ಮಾಡಬಹುದು ಅನ್ನುವಂಥದ್ದು. ಇನ್ನ ಈ ಬೇರೆ ಬೇರೆ ತರಹದ ಕೃಷಿ ಸಲಕರಣೆಗಳು ಮತ್ತೆ ಯಂತ್ರೋಪಕರಣಗಳು ಅವುಗಳ ಹೆಸರು ಮತ್ತೆ ಅದರ ಬಳಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈಗ ವಿವಿಧ ಫಾರಂ ಸಲಕರಣೆಗಳು ಅಂತ ಅಥವಾ ಒಂದು ಕೃಷಿ ಯಂತ್ರೋಪಕರಣಗಳು ಅಂತ ಬಂದಾಗ ನಮ್ಮಲ್ಲಿ ಸಾಕಷ್ಟು ಚಿಕ್ಕ ಯಂತ್ರೋಪಕರಣಗಳಾಗಬಹುದು ಅಥವಾ ದೊಡ್ಡ ಯಂತ್ರೋಪಕರಣಗಳಾಗಬಹುದು ನಮ್ಮಲ್ಲಿ ಕಾಣಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಭೂಮಿಯನ್ನು ಸಿದ್ಧಪಡಿಸೋದ್ರಿಂದ ನಾವು ತಗೊಂಡಾಗ ಭೂಮಿ ಸಿದ್ಧಪಡಿಸಲಿಕ್ಕೆ ನಾವು ಎಂಬಿ ಫ್ಲೋನ ಉಪಯೋಗಿಸ್ತೇವೆ ಅಥವಾ ಒಂದು ಕಲ್ಟಿವೇಟರ್ ಉಪಯೋಗಿಸ್ತೇವೆ, ಡಿಸ್ಕ್ ನೇಗಿಲನ್ನು ನಾವು ಉಪಯೋಗಿಸ್ತೇವೆ, ಮೋಲ್ಡ್ ಬೋರ್ಡ್ ಫ್ಲೋ ನೇಗಿಲನ್ನು ನಾವು ಉಪಯೋಗಿಸ್ತೇವೆ. ಈಗ ಕಲ್ಟಿವೇಟರ್ ಅಂತಂದಾಗ ಉಳುಮೆ ಮಾಡಲಿಕ್ಕೆ ಮತ್ತು ಭೂಮಿಯನ್ನು ಅದ ಮಾಡಲಿಕ್ಕೆ ಅಂತರ ಬೇಸಾಯ ಮಾಡಲಿಕ್ಕೆ ನಾವು ಟ್ರ್ಯಾಕ್ಟರ್ನ ಉಪಯೋಗಿಸ್ಕೊಂಡು ಈ ಒಂದು ಕಲ್ಟಿವೇಟರ್ನ ಉಪಯೋಗಿಸ್ಬೋದು. ಇದು ದಿನಕ್ಕೆ ಸುಮಾರು 4 ಹೆಕ್ಟೇರ್ ಅಷ್ಟು ಜಮೀನನ್ನು ಅದ ಮಾಡಲಿಕ್ಕೆ ನಾವು ಕಲ್ಟಿವೇಟರಿಂದ ಸಾಧ್ಯ ಆಗ್ತದೆ. ಅದೇ ರೀತಿ ಡಿಸ್ಕ್ ನೇಗಿಲನ್ನು ನಾವು ಉಪಯೋಗಿಸಿದಾಗ ಭೂಮಿಯನ್ನು ಉಳುಮೆ ಮಾಡ್ಬೋದು, ಅದಗೊಳಿಸ್ಕೋಬಹುದು, ಒಂದು ಬಿತ್ತನೆಗೆ ಪೂರಕವಾದ ಒಂದು ವಾತಾವರಣ ಕಲ್ಪನೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ನ ಉಪಯೋಗಿಸ್ಕೊಂಡು ದಿನಕ್ಕೆ 2 ಹೆಕ್ಟೇರ್ ಅಷ್ಟು ಜಮೀನನ್ನು ನಾವು ಸಿದ್ಧಗೊಳಿಸ್ಕೋಬಹುದು. ಅದೇ ರೀತಿ ಮೋಲ್ಡ್ ಬೋರ್ಡ್ ಫ್ಲೋ ಅಥವಾ ಎಂಬಿ ಫ್ಲೋ ಅಂತ ಹೇಳ್ತೀವಿ, ಭೂಮಿಯನ್ನು ಅದ ಮಾಡಿ ಉಳುಮೆ ಮಾಡ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ಟ್ರ್ಯಾಕ್ಟರ್ ಬಳಸ್ಕೊಂಡು ನಾವು ಇದನ್ನು ಉಪಯೋಗಿಸ್ಕೋಬಹುದು, ದಿನಕ್ಕೆ 2 ಹೆಕ್ಟೇರ್ ಅಷ್ಟು ಭೂಮಿಯನ್ನು ನಾವು ಸಿದ್ಧಗೊಳಿಸ್ಕೋಬಹುದು. ಮತ್ತು ಅದೇ ರೀತಿ 5 ಕುಳ ಇರುವಂಥ ಕಬ್ಬಿಣದ ನೇಗಿಲು, 5 ನೇಗಿಲು ಅಂತ ಈ ಕಡೆ ಹೇಳ್ತೀವಿ, ಆ ಒಂದು ನೇಗಿಲನ್ನು ಸಹ ನಾವು ಟ್ರ್ಯಾಕ್ಟರ್ನ ಉಪಯೋಗಿಸ್ಕೊಂಡು ಬೆಳೆಸ್ಕೋಬಹುದು. ಇದು ದಿನಕ್ಕೆ 3-4 ಹೆಕ್ಟೇರ್ ಅಷ್ಟು ಭೂಮಿಯನ್ನು ನಾವು ಈ ಒಂದು 5 ನೇಗಿಲಿಂದ ನಾವು ಸಿದ್ಧಗೊಳಿಸ್ಕೋಬಹುದು. ಎಲ್ಲ ಗೊತ್ತಿರೋ ಹಾಗೆ ರೋಟೋವೇಟರ್ ಅನ್ನೋದು ಬಹಳ ಪ್ರಮುಖವಾದ ಒಂದು ಯಂತ್ರ ಇದೆ. ಅಲ್ಲಿ ಒಟ್ಲುಪಾತಿ ಮಾಡಲಿಕ್ಕೆ ನಾವು ಈ ಒಂದು ರೋಟೋವೇಟರ್ ನಾವು ಬೆಳೆಸ್ಕೋಬಹುದು. ಇದನ್ನು ಸಹ ಟ್ರ್ಯಾಕ್ಟರ್ ಉಪಯೋಗಿಸಿ ನಾವು ಬಳಕೆ ಮಾಡಬೇಕಾಗ್ತದೆ. ದಿನಕ್ಕೆ 3-4 ಹೆಕ್ಟೇರ್ ಅಷ್ಟು ಜಮೀನನ್ನು ನಾವು ಬೆಳೆಸ್ಕೋಬಹುದು. ಇದೇ ರೀತಿ ನಾನಾ ರೀತಿಯ ಸಲಕರಣೆಗಳಿದ್ದಾವೆ. ಅದರಲ್ಲಿ ಡಿಸ್ಕ್ ಗಲುಬೆ ಆಗ್ಬೋದು, ಬಾಚು ನೇಗಿಲಾಗ್ಬೋದು, ಅಥವಾ ದಿಂಡು ಮಾಡುವಂಥ ಉಪಕರಣ. ದಿಂಡು ಮಾಡುವ ಉಪಕರಣ ಬಹಳ ಮುಖ್ಯ, ಅಂದರೆ ರಿಡ್ಜರ್ ಅಂತ ಹೇಳ್ತೀವಿ. ಇದು ಬದುಗಳನ್ನು ಮಾಡಬೇಕಾದ್ರೆ ನಾವು ಕೂಲಿ ಆಳುಗಳು ಸಾಕಷ್ಟು ಹಣವನ್ನು ನಾವು ವ್ಯಯ ಮಾಡಬೇಕಾಗ್ತದೆ. ಅದೇ ರೀತಿ ದಿಂಡು ಮಾಡುವಂಥ ನೇಗಿಲು ಅಥವಾ ರಿಡ್ಜರ್ ಅನ್ನು ನಾವು ಉಪಯೋಗಿಸೋದ್ರಿಂದ ಟ್ರ್ಯಾಕ್ಟರ್ ಬಳಸಿ ದಿನಕ್ಕೆ 2 ಹೆಕ್ಟೇರ್ ಅಷ್ಟು ಭೂಮಿಯಲ್ಲಿ ನಾವು ಬದುಗಳನ್ನು ನಿರ್ಮಾಣ ಮಾಡಬಹುದು. ಸೊ ಹೀಗಾಗಿ ನಮ್ಮಲ್ಲಿ ನೀರು ಕಾಲುವೆ ಮಾಡಬೇಕು. ನೀರು ಕಾಲುವೆ ಮಾಡಬೇಕಾದ್ರೆ ಮೊದಲು ಬಹಳಷ್ಟು ಕಷ್ಟ ಆಗ್ತಿತ್ತು. ಈಗ ನೀರು ಕಾಲುವೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಬಳಸಿ ದಿನಕ್ಕೆ 10 ಹೆಕ್ಟೇರ್ ಅಷ್ಟು ಜಮೀನಿನಲ್ಲಿ ನಾವು ನೀರು ಕಾಲುವೆಗಳನ್ನು ಮಾಡಿಕೊಂಡು ನೀರನ್ನು ಭೂಮಿಗೆ ಉಣಿಸ್ಕೋಬಹುದು. ಸೊ ಈ ರೀತಿಯಾಗಿ ನಾನಾ ಒಂದು ಕೃಷಿ ಯಂತ್ರೋಪಕರಣಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಟ್ರ್ಯಾಕ್ಟರ್ನಿಂದ ಜೋಡಿಸಿ ಬಿಗಿದ ಕಾಲುವೆ ತೋಡುವಂಥ ಉಪಕರಣಗಳಾಗ್ಬೋದು, ಅಥವಾ ಟ್ರ್ಯಾಕ್ಟರ್ನಿಂದ ಜೋಡಿಸಿ ಬಿಗಿದ ಕಾಲುವೆ ಮಾಡುವ ಪಾತಿ ಉಪಕರಣ ಆಗ್ಬೋದು, ಮತ್ತು ಪವರ್ ಟಿಲ್ಲರ್ ಚಾಲಿತ ಅಗೆತದ ಉಪಕರಣ ಆಗ್ಬೋದು. ಅಂದರೆ ಸಸಿಗಳನ್ನು ನೆಡಲಿಕ್ಕೆ ನಾವು ಕೃಷಿ ಅಥವಾ ತೋಟಗಾರಿಕೆ ಸಸಿಗಳಾಗ್ಬೋದು ಮತ್ತು ಅರಣ್ಯ ಸಸಿಗಳನ್ನಾಗ್ಬೋದು, ಇವುಗಳನ್ನು ನೆಡಲಿಕ್ಕೆ ಪವರ್ ಟಿಲ್ಲರ್ ಚಾಲಿತ ಬೈರಿಗೆ ಆಗಿರ್ತದೆ ಯಂತ್ರ, ಅದನ್ನು ನಾವು ಸಹ ಉಪಯೋಗಿಸ್ಕೋಬೋದು. ಸೊ ಟ್ರ್ಯಾಕ್ಟರ್ ಚಾಲಿತ ಕುಳಿ ಮಾಡುವ ಯಂತ್ರ, ಅದನ್ನು ಸಹ ಸಸಿಗಳನ್ನು ನೆಡಲು ಉಪಯೋಗಿಸ್ಕೋಬೋದು. ಬಹಳ ಮುಖ್ಯವಾಗಿ ಒಂದು ಸಪೋಟೋ ಗಿಡ ಹಾಕಬೇಕು, ಅಥವಾ ಒಂದು ತೆಂಗಿನ ಗಿಡ ಹಾಕಬೇಕು, ಅಥವಾ ಯಾವುದೇ ಒಂದು ಮ್ಯಾಂಗೋ ಗಿಡ ಹಾಕಬೇಕು, ಬೇವಿನ ಗಿಡ ಹಾಕಬೇಕು. ಅಂತ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಕುಳಿ ಮಾಡುವ ಯಂತ್ರಗಳನ್ನು ನಾವು ಉಪಯೋಗಿಸ್ಕೋಬೋದು. ಮತ್ತು ಅದೇ ರೀತಿ ಭೂಮಿ ಇಕ್ಕೆ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಮುಗುಚುವ ಮೋಲ್ಡ್ ನೇಗಿಲು, ಅಂದರೆ ಟ್ರ್ಯಾಕ್ಟರ್ ಚಾಲಿತ ರಿವರ್ಸಬಲ್ ಫ್ಲೋ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಇದನ್ನು ಮಾಡ್ಕೋಬೋದು. ಬಟ್ ನಿಖರವಾಗಿ ನಾವು ಮಾಡಬೇಕು ಅಂದಾಗ ಟ್ರ್ಯಾಕ್ಟರ್ ಚಾಲಿತ ಲೇಸರ್ ಸೂಚಿತ ಭೂಮಟ್ಟ ಮಾಡುವ ಸಮತಟ್ಟು ಮಾಡುವಂಥ ಯಂತ್ರಗಳು, ಈ ರೀತಿಯಾಗಿ ನಾನಾ ಯಂತ್ರಗಳನ್ನು ನಾವು ಈಗ ಇತ್ತೀಚೆಗೆ ನೋಡ್ಬೋದು. ಇವುಗಳಿಂದ ಸಾಕಷ್ಟು ಉಪಕರಣಗಳನ್ನು ನಾವು ಬಳಸೋದ್ರಿಂದ ಬೇಗ ಅತಿ ಬೇಗ ಸಮಯಕ್ಕೆ ಸರಿಯಾಗಿ ನಾವು ಭೂಮಿಯನ್ನು ಹದಗೊಳಿಸ್ಕೋಬೋದು. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅನೇಕ ಸಲಕರಣೆಗಳು ಮತ್ತೆ ಯಂತ್ರೋಪಕರಣಗಳ ಬಳಕೆಯನ್ನ ಮಾಡಬಹುದು. ಅವುಗಳ ಹೆಸರು ಮತ್ತೆ ಅವುಗಳ ಬಗ್ಗೆ ಮಾಹಿತಿಯನ್ನ ತಾವು ಇದುವರೆಗೆ ಮಾಡಿಕೊಟ್ರಿ. ಇದೇ ಮಾದರಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ ಮತ್ತೆ ನಾಟಿ ಮಾಡಲಿಕ್ಕೆ ಏನಾದರೂ ಉಪಕರಣಗಳಿದ್ದಾವೆ? ಬಿತ್ತನೆ ಮಾಡಲಿಕ್ಕೆ ನಾಟಿ ಮಾಡಲಿಕ್ಕೆ ನೋಡಿ ಈಗ ಸಾಕಷ್ಟು ಉಪಕರಣಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಗದ್ದೆಯಲ್ಲಿ ಪೈರನ್ನು ನಾವು ಬಿತ್ತನೆ ಮಾಡಬೇಕಂತಂದಾಗ ಅವಾಗ ಟ್ರ್ಯಾಕ್ಟರ್ ಚಾಲಿತ ಕುಂಟೆ ಮೇಲೆ ಅಳವಡಿಸಿರುವಂಥ ಕೂರಿಗೆ ಆಗ್ಬೋದು ಅಥವಾ ಸಾಕಷ್ಟು ಕೂರಿಗೆಗಳಿದ್ದಾವೆ. ಈಗ ಕೂರಿಗೆಗಳನ್ನು ಅಂದರೆ ಬೀಜ ಮತ್ತು ರಸಗೊಬ್ಬರ ಎರಡನ್ನು ಸಹ ಒಟ್ಟಿಗೆ ಬಿತ್ತನೆ ಮಾಡುವಂಥ ಸಲಕರಣೆ ನಮ್ಮಲ್ಲಿದೆ. ಅದನ್ನು ಸಹ ನಾವು ಆಗಲ ಬಹಳ ಮುಖ್ಯವಾಗಿ ನಾವು ಉಪಯೋಗಿಸ್ಕೋಬಹುದು. ಇದರಿಂದ ಬೇರೆ ಬೇರೆ ಗೋಧಿ ಆಗ್ಬೋದು, ಇತರ ಬೆಳೆಗಳು, ಬೇಳೆಕಾಳುಗಳಾಗ್ಬೋದು, ರಾಸಾಯನಿಕ ಗೊಬ್ಬರವನ್ನು ಏಕಕಾಲದಲ್ಲಿ ನಾವು ಭೂಮಿಗೆ ಸೇರಿಸಲಿಕ್ಕೆ ಉಪಯೋಗಿಸಕ್ಕೆ ನಾವು ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್ ಅಥವಾ ಬೀಜ ಮತ್ತು ರಸಗೊಬ್ಬರವನ್ನು ಬಹಳ ಮುಖ್ಯವಾಗಿ ಭೂಮಿಗೆ ಹಾಕುವಂತಹ ತಂತ್ರಗಳನ್ನು ಸಹ ನಾವು ಉಪಯೋಗಿಸ್ತಾ ಇದ್ದೇವೆ. ಅದೇ ರೀತಿ ನಾವು ನೋಡಿದಾಗ ಈಗ ಟ್ರ್ಯಾಕ್ಟರ್ ಚಾಲಿತ ಪ್ಲಾಂಟರ್ಸ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತವೆ. ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಲಿಕ್ಕೆ ಅಥವಾ ಸಸಿ ನೆಡಲಿಕ್ಕೆ ಒಂದು ಭತ್ತದ ಸಸಿ ನೆಡಲಿಕ್ಕೆ ಸಾಕಷ್ಟು ಕಷ್ಟಕರವಾದ ಕೆಲಸ ಅದು, ಸಾಕಷ್ಟು ಕೂಲಿ ಆಳುಗಳನ್ನು ತಗೊಳ್ಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಈಗ ಟ್ರಾನ್ಸ್ಪ್ಲಾಂಟರ್ ಉಪಯೋಗಿಸೋದ್ರಿಂದ ಸುಮಾರು 1.5 ಎಕರೆ ಜಮೀನಿನಲ್ಲಿ ಒಂದು ದಿವಸಕ್ಕೆ ನಾವು ಬಿತ್ತನೆಯನ್ನು ಮಾಡ್ಕೋಬಹುದು ಅಥವಾ ಒಂದು ಪಾತ್ರೆಗಳಲ್ಲಿ ಸಸಿಗಳನ್ನು ನೆಡಬಹುದು. ಸುಧಾರಿತ ಉಪಕರಣಗಳನ್ನು ನಾವು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ 8 ಸಾಲಿನ ಭತ್ತದ ಪೈರನ್ನು ನಾಟಿ ಮಾಡುವಂತಹ ಯಂತ್ರ ಬಂದಿದೆ. ಭತ್ತದ ಪೈರನ್ನು ನಾಟಿ ಮಾಡೋದಕ್ಕೆ ಇದು ಬಹಳ ಮುಖ್ಯವಾದ ಒಂದು ಯಂತ್ರ. ಸ್ವಯಂಚಾಲಿತ ಮುಂಭಾಗದಲ್ಲಿರುವಂತಹ ಕುಳಿತುಕೊಂಡು ಅದನ್ನ ನಾವು ಬಳಸಬಹುದು. ದಿನಕ್ಕೆ 1 ಹೆಕ್ಟೇರ್ ಜಮೀನಿನಲ್ಲಿ 8 ಸಾಲಿನ ಭತ್ತದ ಪೈರನ್ನು ನಾವು ನಾಟಿ ಮಾಡಬಹುದು. ಅದೇ ರೀತಿ 4 ಚಕ್ರಗಳಿಂದ ಕುಳಿತುಕೊಂಡು ನಾಟಿ ಮಾಡುವಂತವು, ಅದೇ ರೀತಿ ಪವರ್ ಟಿಲ್ಲರ್ ಉಪಯೋಗಿಸಿಕೊಂಡು ಮಾಡುವಂತಹ ಸಸಿ ಯಂತ್ರಗಳು, ಈ ರೀತಿಯಾಗಿ ಸಾಕಷ್ಟು ನಾಟಿ ಮಾಡುವ ಯಂತ್ರಗಳನ್ನು ನಾವು ನೋಡಬಹುದು. ಯಾವುದೇ ಬೆಳೆನಲ್ಲಿ ಅಂತರ್ಬೇಸಾಯ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಬಿತ್ತನೆ ಮಾಡಿದ ಮೇಲೆ ಅಥವಾ ನಾಟಿ ಮಾಡಿದ ಮೇಲೆ ಅಂತರ್ಬೇಸಾಯವನ್ನು ಅನೇಕ ಕಾರಣಗಳಿಗೆ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ತೇವಾಂಶವನ್ನು ಕಾಪಾಡಲಿಕ್ಕೆ ಮತ್ತು ಈ ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತರ್ಬೇಸಾಯವನ್ನು ಮಾಡಬೇಕಾಗುತ್ತೆ. ಅಂತರ್ಬೇಸಾಯಕ್ಕೆ ಯಾವುದಾದ್ರೂ ಉಪಕರಣಗಳು ಇದ್ದಾವ? ಹೌದು, ತುಂಬಾ ಇದ್ದಾವೆ. ಈಗ ನೋಡಿ, ನಾನು ಈಗ ಹೇಳಿದಾಗೆ ಕೋನೋ ವೀಡರ್ ಅಂತ ಒಂದು ಉಪಕರಣ ಇದೆ. ಈ ಕೋನೋ ವೀಡರ್ ನಾವು ಸೀಡ್ ಕಂಫರ್ಟಿಲೈಸರ್ ನಾವು ಭತ್ತವನ್ನು ನಾವು ಕೂರಿಗೆ ಉಪಯೋಗಿಸಿಕೊಂಡು ನಾವು ಉಪಯೋಗಿಸಿದಾಗ ಆ ಸಾಲುಗಳ ಮಧ್ಯೆ ಕಳೆ ಕೀಳುವಂತ ಒಂದು ಸಾಧನ ಇದು. ಕೋನೋ ವೀಡರ್ ಅಂತ ಅಂದ್ಬಿಟ್ಟು ಕೋನೋ ಕಳೆ ಕೀಳುವ ಯಂತ್ರ ಅನ್ನುವಂತ ಕನ್ನಡದಲ್ಲಿ ಹೇಳ್ತೇವೆ. ಭತ್ತದ ಗದ್ದೆಯಲ್ಲಿ ಕಳೆ ಕೀಳಲು ಈ ಒಂದು ಯಂತ್ರವನ್ನು ನಾವು ಉಪಯೋಗಿಸ್ತೇವೆ. ಕೈಯಿಂದ ಇದು ನಡೆಸಬಹುದು. ದಿನಕ್ಕೆ ಸುಮಾರು 1.5 ಎಕರೆಯಷ್ಟು ಜಮೀನಿನಲ್ಲಿ ನಾವು ಈ ಒಂದು ಕಳೆ ನಿಯಂತ್ರಣವನ್ನು ಕೋನೋ ವೀಡರ್ನಿಂದ ಮಾಡಬಹುದು. ಏಕೆಂದರೆ ಕಳೆ ನಿಯಂತ್ರಣ ಈಗಾಗಲೇ ನಾವು ಹೇಳಿದಾಗೆ ಬಹಳ ಮುಖ್ಯವಾದ ಒಂದು ಕೆಲಸ ಆಗ್ತದೆ. ಈ ಕೆಲಸದಿಂದ ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನಮಗೆ ಸಾಕಷ್ಟು ಬೆಳೆ ಕುಂಠಿತ ಆಗ್ತದೆ, ಕಳೆಗಳು ಹೆಚ್ಚಿನ ರೀತಿಯಲ್ಲಿ ನಾವು ಗದ್ದೆಗೆ ಬರ್ತವೆ. ಸೊ ಅದನ್ನು ನಾವು ಕೋನೋ ವೀಡರ್ ಉಪಯೋಗಿಸಿಕೊಂಡು ನಾವು ಈ ಕಳೆ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಏಕಸಾಲಿನ ಬೆರಳಿನಂತಹ ಒಂದು ಆಕಾರ ಇರುವಂತಹ ಒಂದು ಕಳೆ ಕೀಳುವ ಯಂತ್ರಗಳನ್ನು ಸಹ ನಾವು ಗದ್ದೆಯಲ್ಲಿ ನೋಡಬಹುದು. ಅದೇ ರೀತಿ ತಮಿಳುನಾಡಿನಲ್ಲಿ ಈಗ ಎಸ್ಪೆಷಲಿ ಅದನ್ನ ಕಳೆ ಕೀಳುವ ಯಂತ್ರಗಳನ್ನು ಸಾಕಷ್ಟು ಯಂತ್ರಗಳನ್ನು ನಾವು ಇದ್ಮಾಡಿದ್ದೇವೆ. ಅದೇ ರೀತಿ CIA ಭೂಪಾಲ್ ಅಲ್ಲಿಯೂ ಸಹ ಒಂದು ಸಾಕಷ್ಟು ಯಂತ್ರಗಳನ್ನು ನಾವು ನೋಡಬಹುದು. ಅದೇ ರೀತಿ ಟ್ರ್ಯಾಕ್ಟರ್ ಚಾಲಿತ ಬಹುಯಂತ್ರ ಕಳೆ ಕೀಳುವ ಯಂತ್ರಗಳನ್ನು ಸಹ ನೋಡಬಹುದು. ಈ ರೀತಿಯಾಗಿ ಸಾಕಷ್ಟು ಕಳೆ ಕೀಳುವ ಯಂತ್ರಗಳನ್ನು ನಾವು ಟ್ರ್ಯಾಕ್ಟರ್ ಚಾಲಿತ ಮತ್ತು ಪವರ್ ಚಾಲಿತ, ಅದೇ ರೀತಿ ಕೈಯಿಂದ ಮನುಷ್ಯ ಮಾಡುವಂತ ಒಂದೇ ಸಾಕಷ್ಟು ಯಂತ್ರಗಳನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅಂತರ ಬೇಸಾಯಕ್ಕೂ ಕೂಡ ಸಾಕಷ್ಟು ಉಪಕರಣಗಳಿದ್ದು ಅವುಗಳ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಅಂತರ ಬೇಸಾಯದ ನಂತರ ಸಸ್ಯ ಸಂರಕ್ಷಣೆ ಮತ್ತೆ ಕೊಯ್ಲು, ಇವು ಬಹಳ ಮುಖ್ಯ. ಈ ಕೊಯ್ಲಿಗೂ ಕೂಡ ಹೆಚ್ಚು ನಮಗೆ ಕೃಷಿ ಕಾರ್ಮಿಕರ ಅಗತ್ಯ ಇರುವಂತದ್ದನ್ನ ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಸಸ್ಯ ಸಂರಕ್ಷಣೆ ಮಾಡಲಿಕ್ಕೆ ಮತ್ತೆ ಕೊಯ್ಲಿಗೆ ಬಳಸತಕ್ಕಂತಹ ಯಂತ್ರೋಪಕರಣಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸಸಿ ಸಂರಕ್ಷಣೆ ಅಥವಾ ಸಸ್ಯ ಸಂರಕ್ಷಣೆ ಮತ್ತು ಕೊಯ್ಲು ಮಾಡಲಿಕ್ಕೆ ನಾವು ಸಾಕಷ್ಟು ಯಂತ್ರಗಳನ್ನು ನಾವು ಬಳಸ್ತಾ ಇದ್ದೇವೆ. ನ್ಯಾಪ್ಸಾಕ್ ಒಂದು ಪವರ್ ಸ್ಪ್ರೇಯರ್ ಅಂತ ಬರ್ತಿತ್ತು, ಅದರ ಬದಲಾಗಿ ಅದರಲ್ಲಿ ಸುಧಾರಿತವಾಗಿ ನಾವು ಬ್ಯಾಟರಿ ಚಾಲಿತ, ಈಗೆಲ್ಲ ಮೊಬೈಲ್ ರೀತಿಯಲ್ಲಿ ಬ್ಯಾಟರಿ ಚಾಲಿತ ಕಡಿಮೆ ಪ್ರಮಾಣದ ಸಿಂಪರಣೆ ಯಂತ್ರವನ್ನು ನಾವು ನೋಡಬಹುದು. ಸೊ ಇದನ್ನ ಒಂದು ಕ್ಷೇತ್ರದಲ್ಲಿ ಒಂದು ತೋಟದಲ್ಲಿ ನಾವು ಇದನ್ನು ಬಳಸೋದ್ರಿಂದ ಹೆಚ್ಚಿನ ಒಂದು ಕೈ ಆಡಿಸಿ ಒಂದು ಕೂಲಿ ಆಳುಗಳಿಗೆ ಕೆಲಸ ಕಷ್ಟಕರವಾಗಿರುವಂತ ರೀತಿಯಲ್ಲಿ ಇದನ್ನು ನಾವು ಡೆವಲಪ್ ಮಾಡಿದ್ದೇವೆ. ಬ್ಯಾಟರಿ ಚಾಲಿತ ಕಡಿಮೆ ಪ್ರಮಾಣದ ಸಿಂಪರಣೆ ಯಂತ್ರ ಅಂತ ಅಂದ್ಬಿಟ್ಟಿದ್ದು, ಇದರಿಂದ ದಿನಕ್ಕೆ 1.5 ಹೆಕ್ಟೇರ್ ಅಷ್ಟು ಜಮೀನಿನಲ್ಲಿ ನಾವು ಸಿಂಪರಣೆ ಮಾಡಬಹುದು. ಅದೇ ರೀತಿ ಪವರ್ ಟಿಲ್ಲರ್ ಚಾಲಿತ ಬೂಮ್ ಸ್ಪ್ರೇಯರ್ಸ್ ಇದಾವೆ. ಅದೇ ರೀತಿ ಟ್ರ್ಯಾಕ್ಟರ್ ಚಾಲಿತ ಗಾಳಿ ತೂರುವ ಬೂಮ್ ಸ್ಪ್ರೇಯರ್, ಇದನ್ನು ಸಹ ಟ್ರ್ಯಾಕ್ಟರ್ ಬಳಸಿ ನಾವು ದಿನಕ್ಕೆ 4 ಹೆಕ್ಟೇರ್ ಜಮೀನಿನಲ್ಲಿ ನಾವು ಕಳೆ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಈಗ ನೋಡ್ತಾ ಇದ್ರೆ ಬೂಮ್ ಸಿಂಪರಣೆ ಇದಾವೆ, ಅದೇ ಟ್ರ್ಯಾಕ್ಟರ್ ಚಾಲಿತ ಗಾಳಿ ತೂರುವ ಸಿಂಪರಣೆ ಯಂತ್ರಗಳು ಸಹ ನಾವು ನೋಡ್ತಾ ಇದ್ದೇವೆ. ಮತ್ತೆ ಈಗ ರೋಬೋ ರೀತಿಯಲ್ಲಿ ನಾವು ಆಕ್ಚುಲಿ ನೋಡಿದಾಗ ದ್ರೋಣಗಳನ್ನು ಸಹ ನಾವು ಹೆಚ್ಚಿಗೆ ಕಳೆ ನಿಯಂತ್ರಣಕ್ಕೆ ನಾವು ಬಳಸೋದನ್ನು ನೋಡ್ತಾ ಇದ್ದೇವೆ. ಕಳೆ ನಿಯಂತ್ರಣ ಆಗ್ಬೋದು ಅಥವಾ ಒಂದು ಕೀಟನಾಶಕ ಸಿಂಪರಣೆ ಮಾಡಲಿಕ್ಕೂ ಸಹ ದ್ರೋಣಗಳನ್ನು ನಾವು ಬಳಸ್ತಾ ಇದ್ದೇವೆ. ಇದು ಸಹ ಬಹಳ ಎಫೆಕ್ಟಿವ್ ಆಗಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಾವು ಇತ್ತೀಚೆಗೆ ಬಳಸೋದನ್ನು ನಾವು ನೋಡಬಹುದು. ಮತ್ತು ಕೊಯ್ಲಿಗೆ ನಾವು ಸಂಬಂಧಪಟ್ಟಾಗೆ ಕೊಯ್ಲಿನ ಕೆಲಸಕ್ಕೆ ಸಾಕಷ್ಟು ಒಂದು ಸಲಕರಣೆಗಳನ್ನ ನಾವು ಬಳಸ್ತಾ ಇದ್ದೇವೆ. ಸ್ವಯಂಚಾಲಿತ ರೀಪರ್ಸ್, ಭತ್ತದಲ್ಲಿ ಆ ಒಂದು ಯಂತ್ರ ತಗೊಂಡೋಗ್ಬಿಟ್ರೆ ಅಲ್ಲಿ ಪ್ರತಿಯೊಂದು ಕಟಾವಾಗುತ್ತೆ ಬೆಳೆ, ಅದೇ ರೀತಿ ಭತ್ತದ ಒಂದು ಒಕ್ಕಣೆ ಆಗ್ತದೆ, ಒಕ್ಕಣೆ ನಂತರ ನಮಗೆ ಬ್ಯಾಗಿಂಗು ಸಹ ಆಗ್ಬಿಟ್ಟು ಭತ್ತ ಮನೆಗೆ ಬರೋಂಥ ಒಂದು ವ್ಯವಸ್ಥೆ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಗೋಧಿಯಲ್ಲೂ ಸಹ ನಾವು ಇದೇ ರೀತಿ ಒಂದು ಸ್ವಯಂಚಾಲಿತ ರೀಪರ್ ಅನ್ನ ನಾವು ನೋಡ್ತಾ ಇದ್ದೇವೆ. ಇದು ಸಹ ದಿನಕ್ಕೆ 3-4 ಹೆಕ್ಟೇರ್ಷ್ಟು ಜಮೀನು ಒಂದು ಯಂತ್ರದಿಂದ ನಾವು ಮಾಡಬಹುದು. ಇವು ಸಾಕಷ್ಟು ಈ ಯಂತ್ರಗಳನ್ನೆಲ್ಲ ನಾವು ಹಳ್ಳಿಗಳ ಕಡೆ ಈಗ ನೋಡ್ತಾ ಇದ್ದೇವೆ. ಸಾಕಷ್ಟು ಇವನ್ನು ಹಾಸನದ ಒಂದು ಭಾಗದಲ್ಲೂ ಸಹ ನಾವು ಈ ಒಂದು ಯಂತ್ರಗಳನ್ನ ಕಾಣ್ತಾ ಇದ್ದೇವೆ ಈಗ. ಮತ್ತೆ ಅದೇ ರೀತಿ ಟ್ರ್ಯಾಕ್ಟರ್ ಚಾಲಿತ ಶೇಂಗಾ ಕೀಳುವ ಯಂತ್ರವೂ ಆಗ್ಬೋದು, ಪವರ್ ಟಿಲ್ ಚಾಲಿತ ಅರಿಶಿನ ಕೀಳುವ ಯಂತ್ರ ಆಗ್ಬೋದು, ಅದೇ ರೀತಿ ಶುಂಠಿ ಕೀಳುವಂತ ಯಂತ್ರಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಇವುಗಳ ಸದ್ಬಳಕೆಯನ್ನು ಕೂಡ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಇದಿಷ್ಟು ಸಸ್ಯ ಸಂರಕ್ಷಣೆ ಮತ್ತೆ ಕೊಯ್ಲಿಗೆ ಬಳಸ್ತಕ್ಕಂತಹ ಉಪಕರಣಗಳು. ಇತ್ತೀಚೆಗೆ ನಮ್ಮ ಕೃಷಿಕರು ಅರಣ್ಯ ಕೃಷಿಗೆ ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾರೆ. ತಮ್ಮ ಜಮೀನಿನಲ್ಲಿ, ತಮ್ಮ ಜಮೀನಿನ ಅಂಚಿನಲ್ಲಿ ಈ ಮರಗಿಡಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಇತ್ತೀಚೆಗೆ ಪರಿಪಾಠ ಪ್ರಾರಂಭ ಆಗಿದೆ. ಅವುಗಳನ್ನ ಪ್ರತಿ ವರ್ಷವೂ ಕೂಡ ನಾವು ಕಸಿ ಮಾಡಬೇಕಾಗುತ್ತೆ ಅಥವಾ ಟ್ರಿಮ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದಾದ್ರೂ ಉಪಕರಣಗಳು ಇದ್ದಾವ? ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ತಾವು ಕೇಳಿದ್ದು. ಇದರಲ್ಲಿ ಟ್ರಿಮ್ಮರ್ ಅಂತ ಅಂದ್ಬಿಟ್ಟು ನಾವು ಒಂದು ಯಂತ್ರವನ್ನು ಉಪಯೋಗಿಸ್ತೇವೆ. ಇದು ಬ್ಯಾಟ್ರಿ ಚಾಲಿತ ಇತ್ತೀಚೆಗೆ ಬಂದಿದೆ. ಬ್ಯಾಟ್ರಿಯನ್ನು ಒಂದು ಚಾರ್ಜ್ ಮಾಡಿಕೊಂಡು ಆ ಟ್ರಿಮ್ಮಂಗ್ ನಾವು ಉಪಯೋಗಿಸ್ಕೋಬಹುದು. ಇದು ಕಾಫಿಯಲ್ಲಿ ಕಸಿ ಮಾಡಲಿಕ್ಕೂ ಆಗ್ಬೋದು, ಕಾಫಿಗೆ ತೋಟದಲ್ಲಿ ಅಥವಾ ನೀವು ಹೇಳಿದಾಗೆ ನಾವು ತೋಟಗಳಲ್ಲೂ ಸಹ ಬೆಳೆದಂತಹ ಒಂದು ಕೃಷಿ ಅರಣ್ಯದಲ್ಲಿ ಇರುವಂತಹ ಒಂದು ಗಿಡಗಳನ್ನು ಸಹ ಟ್ರಿಮ್ ಮಾಡಲಿಕ್ಕೆ ಈ ಒಂದು ಬ್ಯಾಟ್ರಿ ಚಾಲಿತ ಟ್ರಿಮ್ಮರ್ ಅನ್ನು ನಾವು ಉಪಯೋಗಗಳನ್ನು ಇತ್ತೀಚೆಗೆ ಕಾಣ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ಹೇಳಕ್ ಇಷ್ಟಪಡ್ತೇವೆ. ನಮ್ಮ ಕೃಷಿಕರ ಒಂದು ಅಳಲು ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಯಂತ್ರೋಪಕರಣಗಳಾಗ್ಲಿ ಸಾಧನಗಳಾಗ್ಲಿ ಸ್ವಲ್ಪ ದುಬಾರಿ ಅನ್ನುವಂಥದ್ದು. ಇದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ತಕ್ಕಂಥದ್ದು? ನೋಡಿ, ದುಬಾರಿ ಅಂತ ತಕ್ಷಣಕ್ಕೆ ಅನ್ಸುತ್ತೆ ನಾವು ತಗೊಂಡಾಗ, ಅದೇ ಅದನ್ನ ಬಳಕೆ ಮಾಡ್ದಂಗೆ ಈಗ ನಾವು ಎಷ್ಟೋ ಜನ ರೈತರು ಒಂದು 3-4 ವರ್ಷ ಆದ್ಮೇಲೆ ಸರ್ ಇದ್ರ ದುಡ್ಡು ಬಂದ್ಬಿಡ್ತು ಸರ್ ಅಂತ ಹೇಳ್ತಾರೆ. ಅಂತ ಇದ್ರ ದುಡ್ಡು ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಸರ್, ಇನ್ನೇನಿದ್ರು ಬಳಕೆ ಮಾಡೋದಲ್ಲ, ಇದು ಫ್ರೀನೇ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಅನಿಸ್ತದೆ, ಅದು ಅನಿಸ್ಬೋದು. ನಂತರ ಅದು ಬಹಳ ಚೀಪ್ ಆಗ್ಬಿಡುತ್ತೆ. ನಂಬರ್ ಒನ್ ಅಂತ ಅಂದ್ರೆ, ಇವತ್ತು ಯಂತ್ರಗಳು ಬಹಳ ಅನಿವಾರ್ಯ ನಮ್ಗೆ. ಅವು ಇಲ್ಲ ಅಂತ ಹೇಳಿದ್ರೆ ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಬಿಟ್ಟು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ ಕೃಷಿ ಅನ್ನುವಂಥದ್ದು ದುಬಾರಿ ಆಗುತ್ತೆ, ಲಾಭದಾಯಕವಾಗಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಯಾವ್ಯಾವ ತರಹದ ಯಂತ್ರಗಳು ಮತ್ತೆ ಸಾಧನಗಳು ಬಳಕೆಗೆ ಯೋಗ್ಯ ಇದ್ದಾವೋ ಅಂಥವುಗಳ ಸದ್ಬಳಕೆಯನ್ನ ಮಾಡಿಕೊಂಡು ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಈ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಅಂತಿಮವಾಗಿ ನಮ್ಮ ರೈತ ಬಂಧುವರು ಏನಂತಂದ್ರೆ, ಕೃಷಿಯಲ್ಲಿ ಯಂತ್ರೋಪಕರಣ ಬಳಸದೆ ಈಗ ಕೃಷಿ ಮಾಡೋದು ಬಹಳ ಕಷ್ಟಕರವಾದ ಕೆಲಸ ಆಗ್ತದೆ. ಮತ್ತೆ ನೀವು ಮಾಡ್ತೀವಿ ಅಂತಂದ್ರೆ ನಿಮ್ಮ ವೆಚ್ಚ, ಕೃಷಿ ಉತ್ಪನ್ನದ ವೆಚ್ಚ ಹೆಚ್ಚಾಗ್ತದೆ. ಹಾಗಾಗಿ ಕೃಷಿ ಯಂತ್ರೋಪಕರಣ ಬಳಸ್ಕೊಳ್ಳೋದ್ರಿಂದ ಸಕಾಲಕ್ಕೆ ನೀವು ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ಕೋಬಹುದು ಮತ್ತು ಹೆಚ್ಚಿನ ಲಾಭವನ್ನು ಸಹ ಪಡ್ಕೋಬಹುದು. ಈಗ ಅದೇ ರೀತಿ ಒಂದು ಸುಸ್ಥಿರವಾದ ಒಂದು ಕೃಷಿ ನಾವು ಮಾಡಬೇಕು ಅಂತಂದ್ರೆ ಕೃಷಿ ಯಂತ್ರೋಪಕರಣಗಳ ಬಳಕೆ ಬಹಳ ಮುಖ್ಯ ಅಂತ ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತೆ ಅವುಗಳ ಬಳಕೆಯ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನನ್ನು ನಾವು ಕೃಷಿ ಕಾಲೇಜಿನ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ, ಅಲ್ಲಿಗೆ ಬಂದು ಸಂಪರ್ಕ ಮಾಡಬಹುದು. ಅದೇ ರೀತಿ ಮೊಬೈಲ್ ಮೂಲಕ ನಾನು ಯಾವುದೇ ಸಂದರ್ಭದಲ್ಲೂ ನನ್ನ ಸಂಪರ್ಕ ಮಾಡಿದ್ರು ಸಹ ಮಾಹಿತಿಯನ್ನು ಕೊಡ್ತೇನೆ. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 9481312089. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481312089. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆಯ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಇಲ್ಲಿಗೆ ಬಾನುಲಿ ಸರಣಿ ಹಸಿರು ಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಹಾಸನದ ಕೃಷಿ ಮಹಾವಿದ್ಯಾಲಯ ಸಹಕಾರವನ್ನು ನೀಡಿತ್ತು. ಹಾಸನದ ಕೃಷಿ ಮಹಾವಿದ್ಯಾಲಯಕ್ಕೆ ಧನ್ಯವಾದಗಳು. ಹಾಗೇನೆ ಕಾರ್ಯಕ್ರಮವನ್ನು ಆಲಿಸಿದ ತಮ್ಮೆಲ್ಲರಿಗೂ ವಂದನೆಗಳು. ಇಲ್ಲಿಗೆ ಹಸಿರು ಸಿರಿ ಬಾನುಲಿ ಸರಣಿ ಮುಕ್ತಾಯವಾಯಿತು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಿಯ ಕೇಳುಗರೆ, ನಾಳೆ ಸಂಜೆ 6:50 ಬಿತ್ತರವಾಗುವ ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮರೆತು ಹೋಗುತ್ತಿರುವ ವಿವಿಧ ಖಾದ್ಯಗಳ ತಯಾರಿಕೆ ಮತ್ತು ಮಹತ್ವದ ಕುರಿತು ಹಾಸನದ ವಿದ್ಯಾನಗರದ ಎಸ್ಬಿ ಸ್ನೇಹ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 29.7 ಡಿಗ್ರಿ, ಕನಿಷ್ಠ 12.2 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಇಂದು ಮುಂಜಾನೆ 2:30 ವಾತಾವರಣದಲ್ಲಿ 97% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ಆಕಾಶವಾಣಿ ಹಾಸನ. ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಕೇಳುಗರೆ, ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರ ವಿಚಾರ ಪ್ರಸ್ತಾಪ. ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರಿಗೆ ನಮಸ್ಕಾರ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಏನು 23ನೇ ತಾರೀಕು ಹಮ್ಮಿಕೊಂಡಿದೆಯೋ ಈ ಬೆಳೆಗಾರರ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ನಮಸ್ಕಾರ. ಕರ್ನಾಟಕ ಬೆಳೆಗಾರ ಒಕ್ಕೂಟವು 1985ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಸಕಲೇಶಪುರದಲ್ಲಿದೆ. ಇದರ ವ್ಯಾಪ್ತಿ ಬಂದ್ಬಿಟ್ಟು ಹಾಸನ, ಚಿಕ್ಕಮಗಳೂರು, ಕೊಡಗು 3 ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿದೆ. ಈ 3 ಜಿಲ್ಲೆಯಿಂದ ಸುಮಾರು 24 ಅಂಗಸಂಸ್ಥೆಗಳು ಇದೆ, ಕಾಫಿ ಬೆಳೆಗಾರ ಸಂಘಟನೆಗಳು. ಹಾಸನ ಜಿಲ್ಲೆಯಲ್ಲಿ 10, ಚಿಕ್ಕಮಗಳೂರಲ್ಲಿ 10, ಕೊಡಗಿನಲ್ಲಿ 4. ಒಕ್ಕೂಟದಿಂದ ಇದೇ ತಿಂಗಳು 23ನೇ ತಾರೀಕು ಸಕಲೇಶಪುರದ APMC ಆವರಣದಲ್ಲಿ ಬೆಳೆಗಾರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ಮಧ್ಯಾಹ್ನ ಕಾಫಿ ಬೆಳೆಗಾರರ ಮಹಾಸಭೆಯೂ ಇರುತ್ತದೆ. ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ, ವಾಣಿಜ್ಯ ಸಚಿವಾಲಯದಿಂದ ವಾಣಿಜ್ಯ ಮಂತ್ರಿಗಳಾದ ಪಿಯೂಷ್ ಗೋಯಲ್ ಅವರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಕೇಂದ್ರದ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಹಾಗೆ ವಿ ಸೋಮಣ್ಣವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಬರ್ತಾ ಇದ್ದಾರೆ, ಮತ್ತೆ ನಮ್ಮ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ, ಮತ್ತೆ ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಸಹ ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ, ಮತ್ತು ನಮ್ಮ ಕಾಫಿ ಬೆಳೆಯ ಮೂರು ಪ್ರದೇಶದ ಸಂಸದರು ಜೊತೆಗೆ ತೇಜಸ್ ಸೂರ್ಯ ಅವರು, ಹಾಗೆ ಮೂರು ಜಿಲ್ಲೆಯ ಕಾಫಿ ಬೆಳೆ ಪ್ರದೇಶದ MLAಗಳು MLCಗಳು ವಿಶೇಷ ಆಹ್ವಾನಿತರು ಅವತ್ತಿನ ದಿವಸ ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ಹೆಚ್ಚಿನ ಕಾಫಿ ಬೆಳೆಗಾರರು ಸೇರಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಎಲ್ಲ ಕಾಫಿ ಬೆಳೆಗಾರರಿಗೂ ಮತ್ತು ಮಹಿಳಾ ಕಾಫಿ ಬೆಳೆಗಾರರಿಗೂ ವಿಶೇಷವಾಗಿ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೆಳೆಗಾರರ ಸಮಾವೇಶದಲ್ಲಿ ಏನೆಲ್ಲ ವಿಶೇಷ ಆಕರ್ಷಣೆಗಳಿರುತ್ತೆ? ಸಮಾವೇಶದಲ್ಲಿ ವಿಶೇಷವಾಗಿ ಗಣ್ಯರು ಏನು ಮಾನ್ಯ ಮಂತ್ರಿಗಳಿರ್ತಾರೆ ಅವರು ಕಾಫಿ ಬೆಳೆಗಾರನ ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಕಾಫಿ ಹೇಗೆ ಒಂದು ಉದ್ಯಮ ನಡೀತಾ ಇದೆ, ಕಾಫಿ ಉದ್ಯಮದಿಂದ ಏನೆಲ್ಲ ನಮ್ಮ ರಾಜ್ಯಕ್ಕಾಗಲಿ ಮತ್ತು ಇಡೀ ಒಂದು ಭಾರತ ದೇಶಕ್ಕೆ ಅದರಿಂದ ಏನು ಉಪಯೋಗವಿದೆ, ಕಾರ್ಮಿಕರು ಇದು ಉದ್ಯೋಗ ಕೊಡ್ತಾ ಇದೆ ಅನ್ನೋ ವಿಚಾರಗಳನ್ನು ಅಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮದು ಕೃಷಿ ವಸ್ತು ಪ್ರದರ್ಶನ ಇರುತ್ತೆ. ಕೃಷಿ ವಸ್ತು ಪ್ರದರ್ಶನದಲ್ಲಿ ಕಾಫಿಯ ತಳಿಗಳ ಬಗ್ಗೆ ವಿಶೇಷವಾಗಿರುತ್ತೆ, ಕಾಫಿ ಯಂತ್ರೋಪಕರಣಗಳ ಬಗ್ಗೆ ಇರುತ್ತೆ, ಮತ್ತು ಕಾಫಿಯ ಒಂದು ಬ್ರ್ಯಾಂಡ್ಗಳು ಯಾವ ರೀತಿ ಕಾಫಿ ಬ್ರ್ಯಾಂಡ್ಗಳನ್ನು ನಾವು ಮಾಡ್ಬೋದು ಕಾಫಿಲಿ ಅನ್ನೋದು ಸಹ ಅಲ್ಲಿ ಒಂದು ವಿಶೇಷವಾದ ಒಂದು ಕೃಷಿ ವಸ್ತು ಪ್ರದರ್ಶನ ಇರುತ್ತೆ. ಅದರ ಹೆಚ್ಚು ಮಾಹಿತಿಗಳನ್ನು ನಮ್ಮ ಯುವಕರು ವಿಶೇಷವಾಗಿ ಮುಂದೆ ಕಾಫಿಯ ತೋಟಗಳು ನಡೆಸ್ಕೋಗಂತ ಯುವಕರುಗಳು ಬಂದು ಅದನ್ನು ನೋಡುವಂಥದ್ದು ಬಹುಮುಖ್ಯವಾಗಿರ್ತದೆ. ಇನ್ನೊಮ್ಮೆ ಹೇಳಿ, ಈ ಸಾಲಿನ ಬೆಳೆಗಾರರ ಸಮಾವೇಶ ಮತ್ತು ಕಾಫಿ ಕೃಷಿ ಮೇಳ ಎಲ್ಲಿ ಯಾವತ್ತು ನಡೀತಾ ಇದೆ? ಇದೇ ತಿಂಗಳು 23ನೇ ತಾರೀಕು ಸೋಮವಾರ ಸಕಲೇಶ್ಪುರದಲ್ಲಿ APMC ಆವರಣದಲ್ಲಿ ಈ ಒಂದು ಸಮಾವೇಶವನ್ನು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಮ್ಮಿಕೊಂಡಿದೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ, ಎಲ್ಲ ವಿಶೇಷ ಗಣ್ಯರು ಸಹ ಅವತ್ತಿನ ದಿವಸ ಬರುತ್ತೆ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಈ ಸಾಲಿನಲ್ಲಿ ಹಮ್ಮಿಕೊಂಡಿರುವ ಬೆಳೆಗಾರರ ಸಮಾವೇಶ ಮತ್ತು ಕಾಫಿ ಕೃಷಿ ಮೇಳವನ್ನ ಕುರಿತು ವಿಚಾರಗಳನ್ನು ಹಂಚಿಕೊಂಡಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾಗಿರುವ ಡಾಕ್ಟರ್ HT ಮೋಹನ್ ಕುಮಾರ್ ಅವರು ಸಮಾವೇಶಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೀಡಿದರು. ಇದುವರೆಗೂ ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆಯನ್ನು ಆಪರೇಟ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಬಿಪಿಎಲ್ ಕಾರ್ಡುದಾರರ ಆಯುಷ್ಮಾನ್ ಭಾರತ್, ಯಶಸ್ವಿನಿ, ECHS ಈ ಯೋಜನೆಗಳಡಿ ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಗದುರಹಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ 6360322779.

ಕ್ಷಣಗಳು ಬರುವುದಿಲ್ಲ, ನಿನ್ನ ಅನುವಾದನವ ಸಾಧನಗಳು ಬರುವುದಿಲ್ಲ, ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದನವ ಸಾಧನಗಳು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ, ನಮ್ಮ ಹನುಮಯ್ಯನ ಹೊರತು ಬೇರೆ ಗತಿಯಿಲ್ಲ, ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ. ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿಯಿಲ್ಲವೆ.